ಕಥೆಯಿದು. ಈ ಗೋವಿನ ಹಾಡು ನಮ್ಮದು, ಈ ನಾಡು ನಮ್ಮದು, ಈ ನೆಲ ಜಲ ನಮ್ಮದು, ಈ ಪ್ರಕೃತಿ ಸಂಪತ್ತು ನಮ್ಮದು. ಈ ನಾಡನ್ನು ಕೊರೋನಾ ವೈರಸ್ನಿಂದ ಕಾಪಾಡುವ ಕರ್ತವ್ಯ ನಮ್ಮದು. ಸರ್ಕಾರದ ನಿಯಮಗಳನ್ನು ಪಾಲಿಸುವ ಜವಾಬ್ದಾರಿ ನಮ್ಮದು. ಕೊರೋನಾ ವೈರಸ್ ಓಡಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇಂದಿನ ಕೃಷಿರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ರೈತ ಬಾಂಧವರು ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವುಗಳ ಆಲಿಸುವವರು ಮಾನವಿ ತಾಲೂಕಿನ ಕಾತರ್ಕಿ ಗ್ರಾಮದ ಮಲ್ಲಿಕಾರ್ಜುನ್ ಗೌಡ ಅವರ ಗುಲಾಬಿ ಬೇಸಾಯದ ಅನುಭವಗಳನ್ನು, ತದನಂತರ ಟೊಮೆಟೊ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸವಿತಾ ಎಎಸ್ ಅವರಿಂದ ಮಾಹಿತಿಯನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ನಂತರ ಪೇಟೆ ಧಾರಣೆಯನ್ನು, ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ಬೆಳೆಗಳ ಉತ್ಪಾದನೆಯಲ್ಲಿ ನಿಯೋಲಿಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಈ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಬಿಎಂ ಹರಿಂಜಯ. ಪ್ರಾಯೋಜಕರು ನಿಯೋಲಿಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಅದಾದ ಬಳಿಕ ಗಂಗಾವತಿ ತಾಲೂಕಿನ ಪಂಪಾಪತಿ ಪೂಜಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಆಲಿಸುವಿರಿ. ಇವಿಷ್ಟು ಇಂದಿನ ಈ ಕಾರ್ಯಕ್ರಮದಲ್ಲಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಕಾತರ್ಕಿ ಗ್ರಾಮದ ಮಲ್ಲಿಕಾರ್ಜುನ್ ಗೌಡ ಕಾತರ್ಕಿ ಅವರು. ಇವರು 1 ಎಕರೆಯಲ್ಲಿ ಗುಲಾಬಿ ಬೇಸಾಯವನ್ನು ಮಾಡ್ತಿದ್ದಾರೆ. ಗುಲಾಬಿ ಬೇಸಾಯ ನಮ್ಮ ಜಿಲ್ಲೆಗೆ ಅಪರೂಪ ಅಂತ ಹೇಳ್ಬೋದು. ಭಾಳಷ್ಟು ಜನ ಗುಲಾಬಿ ಬೇಸಾಯ ಮಾಡ್ತಾ ಇಲ್ಲ, ಮಲ್ಲಿಗೆ ರೈತರು ಮಾಡೋದುಂಟು. ಅಲ್ಲಲ್ಲಿ ಸಾಕಷ್ಟು ಜನ ರೈತರು ಮಲ್ಲಿಗೆ ಮಾಡ್ತಾ ಇದ್ದಾರೆ, ದುಂಡು ಮಲ್ಲಿಗೆ ಬೇಸಾಯವನ್ನು. ಆದರೆ ಈ ರೋಸ್ ಬೇಸಾಯ ಅಥವಾ ಗುಲಾಬಿ ಬೇಸಾಯ ಯಾವ ರೀತಿ ಈ ಒಂದು ನಮ್ಮ ಜಿಲ್ಲೆಯ ವಾತಾವರಣಕ್ಕೆ ಬರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಯಾಕಂದರೆ 1 ವರ್ಷದಿಂದ ಈಗ ಅವರು ಆ ಒಂದು ಬೇಸಾಯದಲ್ಲಿ ತೊಡಗಿದ್ದಾರೆ ಮಲ್ಲಿಕಾರ್ಜುನ ಗೌಡರು. ವಿಚಾರವನ್ನು ಈ ಗುಲಾಬಿ ಬೇಸಾಯದ ಬಗ್ಗೆ ಹಂಚ್ಕೋತಾರೆ. ಮಲ್ಲಿಕಾರ್ಜುನ ಗೌಡರು, ತಾವು ಗುಲಾಬಿ ಬೇಸಾಯಕ್ಕೆ ಯಾಕೆ ಬಂದರೆ 1 ಎಕರೆ ಹೆಚ್ಚು ಅಂತಂದರೆ ಯಾಕೆ ಗುಲಾಬಿ ಬೇಸಾಯ ಮಾಡ್ಬೇಕಂತೇಳಿ ತಮಗೆ ಆಸೆ ಆಯಿತು? ನಾನು ಎಲ್ಲ ಬೇಸಾಯ ಮಾಡಿದ್ದೀನಿ ಬಾವಲತ್ತಿ ಅವರೇ. ಮೊದಲು ನಾನು ಪ್ಯಾಡಿ ಬೆಳೆದಿದ್ದೀನಿ, ಆನಂತರ ತೋಟಗಾರಿಕೆಯಲ್ಲಿ ಬಂದಿದ್ದೀನಿ, ಈ ಹಣ್ಣಿನ ಬೆಳೆ ಬೆಳೆದಿದ್ದೀನಿ. ಬಟ್ ಈ ಹೂವಿನ ವ್ಯವಸಾಯಕ್ಕೆ ನಾನು ಯಾಕೆ ಬಂದೆ ಅಂದರೆ, ಹೂವಿನ ವ್ಯವಸಾಯದಲ್ಲಿ ನಿಮ್ಗೆ ಪರ್ಮನೆಂಟ್ ಲಾಸ್ ಇಲ್ಲ. ದಟ್ ನಂದು ಅದರಲ್ಲಿ ಹೆಂಗೆ ಅರ್ಥ ನಾವು ಅರ್ಥ ಮಾಡಿಸಿ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮಾವಿನ ತೋಟ ಹಾಕಿದ್ರಿ, ವರ್ಷದಲ್ಲಿ ಒಂದು ಫಲ ಏನಾದರೂ ಬಂದು ಹೋಗಿಬಿಡುತ್ತೆ ಅಂದ್ರೆ ನಮಗೆ ತಿರುಗಿ ಮತ್ತೆ ನೆಕ್ಸ್ಟ್ ತಿರ್ಗಾ ಮತ್ತೆ ವರ್ಷ ತನಕ ವೇಟ್ ಮಾಡಬೇಕು. ಬಾಳೆಗೆ ಹೋಗ್ರಿ ನೀವು, ಅಲ್ಲಿ ಹೋಯ್ತಂದರೆ ಮತ್ತೆ ತಿರುಗಿ ಒಂದು ವರ್ಷದ ತನಕ ವೇಟ್ ಮಾಡಬೇಕು. ಬಟ್ ಹೂವಿನ ಬೇಸಾಯ ಆ ಥರ ಅಲ್ಲ, ನೀವು ಈಗ ಹೋಯ್ತಂದ್ರೂ ಕೂಡ ಮತ್ತೆ ಇನ್ನೊಂದು 15-20 ದಿವಸದಲ್ಲಿ ಮತ್ತೆ ಬರುತ್ತೆ ನಮಗೆ, ಬೇಡ ಒಂದು ತಿಂಗಳದಲ್ಲಾದರೂ ಬರುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಹೂವಿನ ಬೇಸಾಯನ ಆಯ್ಕೆ ಮಾಡಿಕೊಂಡೆ, ಅದರಲ್ಲಿ ಗುಲಾಬಿನ ಆಯ್ಕೆ ಮಾಡಿಕೊಂಡೆ. ಹೇಗೆ ಗುಲಾಬಿ ಒಂದು ಎಕರೆದಲ್ಲಿ ಎಷ್ಟು ಸಸಿಗಳು ಕುಂತೋ ತಮ್ಮದು? ನಾನು 6x4 ಪ್ಲಾಂಟೇಷನ್ ಮಾಡೀನಿ, ಆ್ಯಕ್ಚುಲಿ 6x3 ಮಾಡಂದ್ರು ನಮ್ಮದು ಸ್ವಲ್ಪ. ಯಾಕೆ ನಾನು ಫಸ್ಟ್ ಗುಲಾಬಿ ನಾನು 1998 ಗುಲಾಬಿ ಮಾಡೀನಿ ನಾನು, ಅಲ್ಲಿ ಒಂದು 10 ವರ್ಷ ಬೆಳೆದೇನೆ ಗುಲಾಬಿ. ಬೆಳೆದ ನಂತರ ಅದನ್ನು ತೆಗೆದುಬಿಟ್ಟೆ. ಆವಾಗ ಮಾಡಿದ್ದು ಬೇರೆ ಗುಲಾಬಿ. ಆವಾಗ ಮಾಡಿದ್ದು ಯಾವುದಂದ್ರೆ ನಮ್ಮ ದೇಶದ ತಳಿಯಲ್ಲ, ವಿದೇಶಿ ತಳಿ ಅದು. ಆವಾಗ ಮಾಡಿದ್ದು ಅದು ಏನಂದರೆ, ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಈ 33 ಡಿಗ್ರಿ ಕ್ರಾಸ್ ಆಯ್ತಂದರೆ ಅದಕ್ಕೆ ವಿವಿಧ ರೋಗ ಮತ್ತು ಶೇಪ್ ಔಟ್ ಆಗ್ತಾಯಿತ್ತು ಹೂವು. ಬಟ್ ಈಗ ನಾನು ಹಾಕಿದ್ದೇನೆಂದರೆ ಇದು ಅರ್ಕಾಸವಿ ಅಂತ ಹೇಳಿಬಿಟ್ಟು ನಮ್ಮ IHR ಬೆಂಗಳೂರದ್ದು ರಿಸರ್ಚ್ ಇದು. ಇದೇನಂದರೆ ಅಪ್ ಟು 40 ಡಿಗ್ರಿವರೆಗೂ ಟೆಂಪ್ರೇಚರ್ ಟಾಲರೇಟ್ ಮಾಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ಈಗ ಇನ್ನೂ 11 ತಿಂಗಳಾಗಿದೆ, 1 ವರ್ಷ ಆಗಿಲ್ಲ. ಬಟ್ ಈಗ ನೆಕ್ಸ್ಟ್ ಇಯರ್ ನೋಡಬೇಕಾದ್ರದ್ದು ಏನು ಎತ್ತ ಹೆಂಗೆ ಟೆಂಪ್ರೇಚರ್ ಟಾಲರೇಟ್ ಮಾಡುತ್ತೋ ಇಲ್ಲೋ. ಹೂವು ಪ್ರಾರಂಭ ಆಗಿದೆ? ಹಾಂ, ಈಗ ಪ್ರಾರಂಭ ಆಗಿದೆ. ಈಗ ನನಗೆ ಹೈಯೆಸ್ಟ್ ಏನಂದರೆ ಒಂದು ದಿನದಲ್ಲಿ ಒಂದು 8 ಕೆಜಿವರೆಗೂ ತೊಗೊಂಡಿದ್ದೀನಿ. ಮತ್ತು ಕಡಿಮೆ ಆಗುತ್ತೆ, ಮತ್ತು ಜಾಸ್ತಿ ಚಿಗುರು ಜಾಸ್ತಿ ಬಂದಂಗೆಲ್ಲ ಮತ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಕಡಿಮೆ ಆಗ್ತಾ ಹೋಗುತ್ತೆ. ಈ ಇದರಲ್ಲಿ ಒಂದು ಕ್ವಿಂಟಲ್ 25 ಕೆಜಿ ಕೊಟ್ಟಿದ್ದೀನಿ ಹೂವು. ಹೇಗೆ ಈಗ ಗುಲಾಬಿ, ಯಾಕಂದರೆ ಉತ್ತಮ ಒಂದು ಕ್ಲೈಮೇಟು ಅಥವಾ ಹೆಚ್ಚಿನ ಒಂದು ಶಾಖ ಇತ್ತಂದ್ರೆ ತಡ್ಕೊಳ್ಳೋಂಗಿಲ್ಲ, ರೋಗ ಬಾಧೆ ಜಾಸ್ತಿ ಇದು ಬರ್ತಾವಂತ ಹೇಳ್ತಿರ್ತಾರೆ. ಹಚ್ಚಿದ ಮೇಲೆ ನಿಮಗೆ ಏನು ಗುಲಾಬಿಯಲ್ಲಿ ಮುಖ್ಯವಾದಂಥ ರೋಗ ಕೀಟ ಕಂಡು ಬರ್ತದೆ ಗುಲಾಬಿಯಲ್ಲಿ? ಹಾಂ, ಈ ಗುಲಾಬಿನಲ್ಲಿ ರೋಗ ಬಾಧೆ ಜಾಸ್ತಿ ಅದಕ್ಕೆ. ಈ ಬೇರೆ ಅದರ್ ವೆರೈಟಿ ಕಂಪೇರ್ ಟು ಅದ ಅಂದರೆ ಕೆಲವೊಂದು ವೆರೈಟಿನ ಹಸಿರುಮನೆ ವೆರೈಟಿಗಳಿದ್ದಾವೆ, ಅಂದರೆ ಈ ಪಾಲಿಹೌಸ್ ವೆರೈಟೀಸ್ ಅದು ಬೇರೆ. ಈಗ ನಾವು ಹಾಕಿದ್ದು ಓಪನ್ ವೆರೈಟಿ. ಈ ಓಪನ್ ವೆರೈಟಿನಲ್ಲಿ ಕೂಡ ಅಂದರೆ ಅತಿ ಹೆಚ್ಚು ರೋಗ ಬಾಧೆ ಇರೋದೇ ಗುಲಾಬಿ. ಈ ಗುಲಾಬಿ ಸ್ವಲ್ಪ ಕಷ್ಟದಾಯಕ ಬೆಳೆ, ನಾವು ಸುಮ್ಮನೆ ಹಚ್ಚಿಬಿಟ್ಟು ಮನೇಲಿ ಕೊಡ್ತೀವಿ ಅಂದರೆ ಆಗಂಗಿಲ್ಲ. ಅದಕ್ಕೆ ಅಂದರೆ ವೀಕ್ಲಿ ಒಂದು ಸ್ಪ್ರೇ ಬೇಕು. ಅದರಲ್ಲಿ ನಾನು ಬೆಳೀತಾ ಇರೋದು ಆರ್ಗ್ಯಾನಿಕ್. ನಾನೀಗ ಆರ್ಗ್ಯಾನಿಕ್ ಗುಲಾಬಿ ಬೆಳೆಯಕತ್ತೀನಿ ಅಂದರೆ ಮುಂದಿನ ದಿನದಲ್ಲಿ ತೋರಿಸೋಣ ಅಂತ. ಈಗ ಆರ್ಗ್ಯಾನಿಕ್ದಲ್ಲಿ ಸಾವಯವ, ಸಾವಯವದಲ್ಲಿ ರೋಸ್ ಅಂದಾಗ ಮಂದೆಲ್ಲ ಹುಬ್ಬೇರಿಸ್ತಾರೆ. ಏನಪ್ಪ ಸಾವಯವ ರೋಸ್ ಬೆಳೀತಾರೆ, ಯಾಕೆ ಸಾವಯವ, ಇದಕ್ಕೆ ಯಾಕೆ ಬೇಕು ಸಾವಯವ, ಇದೇನು ತಿನ್ನೋದಲ್ಲ ಉಣ್ಣೋದಲ್ಲ, ಹೂವು ಎಲ್ಲೋ ಇಡ್ತಾರೆ ಗುಲಾಬಿ ಕೊಡ್ತಾರೆ ಹೂವಿಗೆ ದೇವ್ರಿಗೆ ಇರ್ತಾರೆ ಹೆಣ್ಮಕ್ಳು ಇಟ್ಕೋತಾರೆ, ಯಾಕೆ ಸಾವಯವ ಬೇಕು ಅಂತಾರೆ, ಸಾವಯವ ಯಾಕೆ ಬೇಕಂತ ನಿಮ್ಮ ದೃಷ್ಟಿಯೊಳಗೆ ನೀವೇನು ಒಂದು ಗುರಿಯನ್ನು ಇಟ್ಕೊಂಡು ಸಾವಯವ ಮಾಡ್ತಾಯಿದ್ದೀರಿ? ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಹೂವು ಮಾರ್ತಾರೆ, ಹೂವಿಗೆ ಒಂದು ಕಲರ್ ಹಾಕ್ತಾರೆ ನೋಡಿದ್ದೀರ, ಆ ಹೂ ಕಲರ್ಲಿಂದನೇ ಎಷ್ಟು ರೋಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೊಂದು ಕೆಮಿಕಲ್ ಕಲಿಸ್ತಾರೆ, ಫಾರ್ ಅದೇ ಕೆಮಿಕಲ್ ಯಾಕೆ ಕಲಿಸ್ತಾರೆ ಅಂದರೆ ಅದು ಫ್ರೆಶ್ನೆಸ್ ಇರುತ್ತೆ ಹೂವಿನಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ನಾನು ದುಂಡು ಮಲ್ಲಿಗೆ ಬೆಳಿತೀನಿ, ಈ ದುಂಡು ಮಲ್ಲಿಗೆ ನಾನು ಮಾರ್ಕೆಟಿಗೆ ವಿತಿನ್ 4 ಅವರ್ಸ್ ಮಾರ್ಕೆಟ್ ಆಗಬೇಕು. ಬಟ್ ಆ ಕೆಮಿಕಲ್ ಕಲಿಸಿದರೆ 6-7 ಅವರ್ಸ್ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಇರುತ್ತೆ, ಫ್ರೆಶ್ನೆಸ್ ಇರ್ತದೆ. ಆರೋಗ್ಯಕ್ಕೆ ಎಷ್ಟು ಮಾರಕ ಅಂದರೆ ಅದು ವಿವಿಧ ರೋಗಗಳು ಅಂದರೆ ನಾವು ಹೇಳೋಕ್ಕಾಗದ ಬರ್ತಕ್ಕಂಥ ರೋಗಗಳೆಲ್ಲ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಹೆಣ್ಮಕ್ಕಳಲ್ಲಿ ಕ್ಯಾನ್ಸರು, ಆಮೇಲೆ ಕೂದಲು ಉದುರುವಿಕೆ, ಸ್ಕಿನ್ ಡಿಸೀಸಸ್ಸು ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಜಾರದಲ್ಲಿ ಯಾವುದು ಶೈನಿಂಗ್ ಇದೆಯಲ್ಲ ಅದನ್ನು ನಾವು ಜಲ್ದಿ ಖರೀದಿ ಮಾಡ್ತೀವಿ. ಅಂದರೆ ಕಣ್ಣಿಗೆ ಯಾವತ್ತು ಚಂದ ಕಾಣ್ತಕ್ಕಂಥದ್ದು ಮಾತ್ರ ನಾವು ಚಂದ ಅಂತಲೇ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಈಗ ಆರ್ಗ್ಯಾನಿಕ್ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದು. ಆರ್ಗ್ಯಾನಿಕ್ ಇದರಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ. ರೋಸ್ ಅಂದರೆ ಕ್ವಾಲಿಟಿ ನಿಮ್ಗೆ ನ್ಯಾಚುರಲ್ಲಿ ಏನು ಸಿಗುತ್ತೆ ರೋಸು ಅದು ಮಾತ್ರ ಬೇಕು ನನಗೆ. ಆನಂತರ ಏನಂದರೆ ಭೂಮಿ ಕೆಡೋಂಗಿಲ್ಲ. ಈಗ ನಮಗೆ ಅಂದರೆ ವಿವಿಧ ಜನ ನಾವು ಪ್ರಶ್ನೆ ಮಾಡಿದರು ಅದನ್ನ ಯಾಕೆ ನೀವೇನು ಹೊಟ್ಟೆಗೆ ತಿನ್ನಲ್ಲ ಅಂತ. ಮುಂದೆ ನಾವು ಹೊಟ್ಟೆಗೆ ತಿನ್ನಂಗಾದ್ರೂ ಮಾಡ್ಬೋದು ಅದನ್ನು, ಯಾಕೆಂದರೆ ನಾವು ಗುಲ್ಕೋನಿಗೆ ಹೋದ್ರೆ ಹೊಟ್ಟೆಗೆ ತಿನ್ಬೇಕಲ್ಲ ಅದು. ಈ ಮಾರ್ಕೆಟ್ ರೇಟ್ ನಾನು ಮಾರ್ಕೆಟ್ ನೋಡ್ಕೊಂಡು ನೆಕ್ಸ್ಟ್ ಗುಲ್ಕೋನ್ ಇದನ್ನು ಮಾಡ್ಬೇಕಂತಲೇ ಮಾಡಿದ್ದು ನಾನು. ಅದಕ್ಕೋಸ್ಕರ ನಾನು ಆ ಥರ ಮಾಡಿದ್ದು. ಹೇಗೆ ರೋಸನ್ನು 1 ಎಕರೆ ಅಂದರೆ ಏನಂತ ದೊಡ್ಡ ಕ್ಷೇತ್ರ ಅಲ್ಲ, ಬಂದಂಥ ಹೂವನ್ನು ಇಲ್ಲೇ ಸ್ಥಳೀಯವಾಗಿ ಮಾರಾಟ ಮಾಡ್ಬೋದು ಅಂತೀರಾ ರೋಸು ಗುಲಾಬಿ ಹೂಗಳನ್ನು? ಹಾಂ, ಮಾಡ್ಬೋದು ಸರ್, ಇಲ್ಲೇ ಲೋಕಲ್ಲಿ ಮಾರ್ಕೆಟ್ ಮಾಡ್ಬೋದು ನಾವು. ಬಟ್ ಫ್ಯೂಚರ್ ಡೇಸ್ನಾಗೆ ಸ್ವಲ್ಪ ಈಲ್ಡ್ ಜಾಸ್ತಿ ಕೊಡ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ನನಗೆ. ಸ್ವಲ್ಪ ಅಂದರೆ ಈ ನಮ್ಮ ಮಾನ್ವಿ ಬಿಟ್ಟು ಮುಂದೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಈ ಮತ್ತೆ ಮಾರ್ಕೆಟ್ ಅದನ್ನು ಈ ನಾನು ನೋಡಿಕೊಂಡು ಮಾರ್ಕೆಟ್ ಎಕ್ಸ್ಟೆನ್ಷನ್ ಮಾಡ್ಕೊತೀನಿ. ಹೇಗೆ ಇದ್ರ ಬಗ್ಗೆ ಪೂರ್ವಾಲೋಚನೆ ಮಾಡಿ ತಾವು ರೋಸನ್ನು ಹಾಕಿದಿರಿ ಸ್ಥಳೀಯವಾಗಿ ಮಾರಾಟ ಮಾಡಬಲ್ಲೆ ಅಂತಕ್ಕಂಥ ನಿಮಗೆ ಒಂದು ಇದಿದೆ, ಇದು ರೇಟ್ ಅದು ಎಷ್ಟೆಷ್ಟು ಸಿಗ್ತಾ ಇದೆ ನಿಮಗೆ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಬರ್ಬೋದಾ ಇದಕ್ಕೆ? ಹಾಂ, ಈಗ ನಾನು ನನಗೆ ಹೊಸ ಬೆಳೆ ಅಲ್ಲ ರೋಸ್, ನಾನು 98 ರೋಸ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ಅಲ್ಲಿ ಇದ್ದವು, ಇದ್ದು ಅನ್ನೋದಕ್ಕೇನು ಇವತ್ತು ಕೂಡ ಅದೇ ಸಮಸ್ಯೆ ಇದೆ, ಹೋಗಿಲ್ಲ ಅದು. ಈಗ ನೀವು ಹೇಳ್ತಾ ಇದ್ದೀರಿ ಈ ರೇಟಿನ ಸಮಸ್ಯೆನೇ ಇದೆ ನಮಗೆ. ಅವಾಗ ಏನಂದ್ರೆ ನಾನು 8 ಅಣೆ ಕೊಂದು ಕೊಡ್ತಾ ಇದ್ದೆ, ಅಂದರೆ ಅದು ದೊಡ್ಡ ಸೈಜು ಗ್ಲಾಡಿಯೇಟರ್ ಅಂಥದ್ದು, ಆ ವೆರೈಟಿ ವಿದೇಶಿ ತಳಿ ಅದು. ಬಟ್ ಈಗ ನಾವು ಹೇಳಿದ್ನಲ್ಲ HR ಬೆಂಗಳೂರದವ್ರದ್ದು ಅರ್ಕಾಸವಿ ಅಂತ ಹೇಳಿಬಿಟ್ಟು, ಇದು ಮೀಡಿಯಮ್ ಇದು, ಅಂದರೆ ಈ ನಮ್ಮದು ಇದು ಸಣ್ಣ ಬಟನ್ ರೋಜು ಅಲ್ಲ, ಈ ದೊಡ್ಡು ಅಲ್ಲ, ದೊಡ್ಡ ತಳಿ ದೊಡ್ಡ ರೋಜು ಅಲ್ಲ, ಇದು ಅರ್ಕಾಸವಿ ಅಂತ ಹೇಳಿದ್ರೆ ಮೀಡಿಯಮ್ ರೋಜ್ ಅಂತ, ಮೀಡಿಯಮ್ ವೆರೈಟಿ. ಇದನ್ನು ಏನಂದ್ರೆ ಬಂದುಬಿಟ್ಟು ಇನ್ನು ಜಾಸ್ತಿ ಇಳ್ದು ಬಂದರೆ ನಾನು ರಾಯಚೂರವ್ರ ಹತ್ರನೂ ಮಾತಾಡಿದ್ದೀನಿ, ಅಲ್ಲಿ ಸ್ಯಾಂಪಲ್ ತೊಗೊಂಡ್ಬರಿ ನೋಡೋಣ ಅಂತ ಹೇಳಿದ್ದಾರೆ ಅವರು, ನೋಡಿಬಿಟ್ಟು ಮುಂದೆ ಮಾರ್ಕೆಟ್ ಯೋಚನೆ ಮಾಡ್ಬೇಕು ನಾವು. ಅಂದರೆ ಈಗ ನಿಮಗೇನು ಬಂದಂಥ ಹೂ ಮಾರಾಟದ ಏನು ಸಮಸ್ಯೆ ಆಗ್ತಾ ಇಲ್ಲ? ಸಮಸ್ಯೆ ಆಗ್ತಾ ಇಲ್ಲ, ಬಟ್ ರೇಟ್ ಸಫಿಷಿಯೆಂಟ್ ಸಿಗ್ತಾ ಇಲ್ಲ. ನೀವು ಬೇಕಾದಷ್ಟು ಹೂವು ಕೊಟ್ಟರು ತೊಗೊಳ್ತಾರೆ ಅವ್ರು, ಬಟ್ ರೇಟ್ ಬೇಕಲ್ಲ ನನಗೆ ನನ್ನ ಬೆಳೆಗೆ. ಈಗ ನಾನು ಆರ್ಗ್ಯಾನಿಕ್ ಕ್ವಾಲಿಟಿನೇ ಬೇರೆ, ಅದ್ರದ್ದು ತಾವೆಲ್ಲ ಪರೀಕ್ಷೆ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತೋರಿಸ್ತೀನಿ, ನೀವು ಆಕಾಶವಾಣಿಯವರು ನಮ್ಗೆ ಸಹಾಯ ಮಾಡಿದರೆ ನಾನು ಡಿಫ್ರೆಂಟ್ ಅಂದರೆ ನಾನು ಈ ಸಾಮಾನ್ಯ ಕೃಷಿಗೂ ಮತ್ತು ಆರ್ಗ್ಯಾನಿಕ್ ಕೃಷಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅಂದರೆ ವಿಶೇಷವಾಗಿ ರೋಸಲ್ಲಿ ಗುಲ್ಕಂದ ಮಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಅಥವಾ ಸಾವಯವದೊಳಗೆ ಬೆಳೆದದ್ದು ಭಾಳ ಉತ್ತಮ ಕ್ವಾಲಿಟಿ, ಒಳ್ಳೆ ಆರೋಗ್ಯಕ್ಕೆ ಉತ್ತಮವಾದಂಥ ಗುಲ್ಕಂದನ್ನು ತಯಾರು ಮಾಡ್ಬೋದು. ಎಸ್, ಮಾಡ್ಬೋದು. ನಾವು ಹೊಟ್ಟೆಗೆ ಏನು ತಿನ್ನಬೇಕಾದರೂ ಒಳ್ಳೆಯದೇ ತಿನ್ನಬೇಕು, ಅದು ನನ್ನ ಉದ್ದೇಶ. ಹೇಗೆ ಇದಕ್ಕೆ ನೀರಾವರಿ ಡ್ರಿಪ್ ಮಾಡಿಸಿರಾ ನಿಮ್ಮ ರೋಸಿಗೆ ಅಥವಾ ಹರಿ ನೀರಾವರಿ ಮಾಡ್ತಾ ಇದ್ದೀರಾ ಏನೇನು? ಇಲ್ಲ, ನಾನು ಆ್ಯಕ್ಚುಲಿ ನಾನು ಹರಿ ನೀರಾವರಿನಲ್ಲೇ ಮಾಡಬೇಕಂತ ಮಾಡಿದೆ. ಹರಿ ನೀರಾವರಿನಲ್ಲಿ ಅಂದರೆ ಫ್ಲಡ್ ಇರಿಗೇಷನಲ್ಲಿ ನಮ್ಮದೊಂದು ಸಮಸ್ಯೆ ಆಗುತ್ತೆ ನಮ್ಮ ಭಾಗದಲ್ಲಿ, ಏನಂದರೆ ನಮ್ಮದು ಈ ರೆಡ್ ಸಾಯಿಲ್ ಕೆಂಪು ಭೂಮಿ, ಕಳೆ ಜಾಸ್ತಿ ಬರುತ್ತೆ ನಮ್ಮಲ್ಲಿ, ಸ್ವಲ್ಪ ಡ್ರಿಪ್ ಮಾಡಿದ್ರೆ ಕಳೆ ಕಂಟ್ರೋಲ್ ಇರುತ್ತೆ ಅಂತ ಹೇಳಿದರು, ಅದಕ್ಕೋಸ್ಕರನೇ ಡ್ರಿಪ್ ಮಾಡಿದ್ದೀನಿ ನಾನು. ಅಂದರೆ ಡ್ರಿಪ್ಪಲ್ಲಿ ನಮ್ದು ಇನ್ನೊಂದು ಈಗ ನಾವು ಇದನ್ನು ಮಾಡ್ತಾಯಿದ್ದೀವಿ ನಾವು, ಏನಂದರೆ ನಮ್ಮ ಫರ್ಟಿಗೇಷನ್ ಅನ್ನೋದಕ್ಕಿಂತ ನಮ್ಮ ಆರ್ಗ್ಯಾನಿಕ್ ಇದರಲ್ಲಿ ಕೆಲವೊಂದು ಕಲ್ಚರ್ಸ್ ಬರುತ್ತೆ, ಆ ಕಲ್ಚರ್ಸನ್ನೆಲ್ಲ ಡ್ರಿಪ್ ವ್ಯವಸ್ಥೆ ಮುಖಾಂತರನೇ ಜೀವಾಮೃತ ಗೋಕುಪ ಅಮೃತ ಅದನ್ನು ಸ್ವಲ್ಪ ಕೊಡಬೇಕಂತಾನೆ ಉದ್ದೇಶದಿಂದನೇ ಮಾಡಿದ್ದೀನಿ ಡ್ರಿಪ್. ಈಗೆಲ್ಲ ಅವ್ನು ಬಳಸ್ತಾ ಇದ್ದಾರೆ ವೇಸ್ಟ್ ಡಿಕಾಂಪೋಸ್ ಇರ್ಬೋದು, ಗೋಕುಪ ಅಮೃತ ಇರ್ಬೋದು, ಬೇರೆ ಪಂಚಗವ್ಯ ಜೀವಾಮೃತ ಅಂತವೆಲ್ಲ. ಹಾಂ, ಇದಕ್ಕೆ ರಿಕ್ವೈರ್ಮೆಂಟ್ಸ್ ಏನಿದೆ ಅದೆಲ್ಲ ಬಳಸ್ತಾ ಇದ್ದೀನಿ ನಾನು. ಜೀವಾಮೃತ ಕೊಡ್ತಾ ಇದ್ದೀನಿ, ಗೋಕುಪ ಅಮೃತ ಕೊಟ್ಟಿದ್ದೀನಿ. ಈ ಪಂಚಗವ್ಯ ನನಗಿದ್ರೆ ಅಂದರೆ ಪಂಚಗವ್ಯ ಕೊಡಬೇಕು ಅಂತ ಹೇಳ್ತಾರೆ, ಬಟ್ ನಾನು ಇನ್ನು ಪಂಚಗವ್ಯ ಕೊಟ್ಟಿಲ್ಲ ಗುಲಾಬಿ, ಓನ್ಲಿ ನಾನು ಇದಕ್ಕಷ್ಟೇ ಕೊಟ್ಟಿದ್ದೀನಿ, ಭತ್ತಕ್ಕೆ ಕೊಟ್ಟಿದ್ದೀನಿ ಪಂಚಗವ್ಯ. ಸಿಂಪರಣೆದು ಏನು ಮಾಡ್ತೀರಿ ಸಾವಯವ ಅಂತಂದಾಗ? ಸಿಂಪರಣೆ ಬಂತಂದರೆ ರೋಜಿಗೆ ಅದು ಏನು ಸಿಂಪರಣೆ ಮಾಡ್ತೀರಿ? ಈ ನಮ್ಮ ಈ ನಾರ್ಮಲ್ ಆಗಿ ಏನಾದರೂ ನಮ್ಮದು ಕೀಟಬಾಧೆ ಸಿಸ್ಟಮಿಕ್ ಪೆಸ್ಟ್ ಅಂತಾರಲ್ಲ, ಅದೇನಾದರೂ ಬಂತಂದರೆ ನಮ್ಮದೊಂದು ಪಾಳೇಕರ ಕೃಷಿ ಪದ್ಧತಿ ಪ್ರಕಾರ ಒಂದು 5 ತಪ್ಪಲದ ಎಲೆ ರಸ ಮಾಡಿಬಿಟ್ಟು ಸಿಂಪರಣೆ ಮಾಡ್ತೀವಿ ನಾವು ಅದಕ್ಕೆ. ಇಲ್ಲಾಂದರೆ ನಾರ್ಮಲಿ ಈ ಬೇವಿಂದು ಒಂದು 10 ಕೆಜಿ ಬೇವಿನ ತಪ್ಪಲ, ಅದಕ್ಕೆ ಏನಂದರೆ 2 ಕೆಜಿ ಇದು ಸಗಣಿ ಮತ್ತು ಒಂದು 10 ಲೀಟ್ರ್ ಗೋಮೂತ್ರ ಅವು ಕಲಸಿಬಿಟ್ಟು ಇಟ್ಟು ಒಂದು 3 ದಿವಸ ಇಟ್ಟು ಸ್ಪ್ರೇ ಮಾಡಿದ್ರೆ ನಾನು ಎಲ್ಲ ಇದು ಹೋಗುತ್ತೆ, ನಮ್ಮದು ಪೆಸ್ಟ್ ಒಂದು ಡಿಸೀಸಸ್ ಹೋಗುತ್ತೆ. ಬಟ್ ಅದರ ಮೇಲೆ ಏನಾದರೂ ಬಂತಂದರೆ ಈ ಯಾವುದಾದ್ರೂ ಒಂದು ಫಂಗಸ್ ಬಂತಂದರೆ ಅದಕ್ಕೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀವಿ, ಕಂಟ್ರೋಲ್ ಇರುತ್ತೆ. ಬಟ್ ಈ ಗೋಕುಪ ಅಮೃತನೂ ಒಳ್ಳೆ ಸ್ವಲ್ಪ ಯೂಸ್ಫುಲ್ ಇದೆ, ಮಾಡ್ತಾ ಇದ್ದೀವಿ ಅದನ್ನು. ನಾ ಈಗ ಈ ಫ್ಲವರ್ಸಲ್ಲಿ ಇದೇನಂದ್ರೆ ಇದು ನಮ್ಮದು ಈ ಎಕ್ಸಾಂಪಲ್ ಹೇಳ್ಬೇಕು, ನಾವು ಮಲ್ಲಿಗೆ ಆ್ಯಂಡ್ ರೋಸ್ 2 ಅಂದರೆ ಜಾಸ್ತಿ ಈಲ್ಡ್ ಕೊಡೋದು, ಅದಕ್ಕೆ ಮೋರ್ ನ್ಯೂಟ್ರಿಯೆಂಟ್ ರಿಕ್ವೈರ್ ಇದೆ ಅದಕ್ಕೆ. ಇದ್ರ ಪ್ರಕಾರ ಕೊಡಬೇಕಂದ್ರೆ ನಾನು ನ್ಯೂಟ್ರಿಯೆಂಟ್ಸ್ ಅಷ್ಟೇ, ಯಾವುದಾದ್ರೂ ಶಾರ್ಟೇಜ್ ಆದರೆ ನಾನು ತಂದು ಸ್ಪ್ರೇ ಮಾಡ್ತೀನಿ ಹೊರಗಡೆಯಿಂದ. ಅಂದರೆ ಇದರಲ್ಲಿ ಅಂಥ ಸಮಸ್ಯೆಗಳು ನಿಮಗೆ 10 ತಿಂಗಳಲ್ಲಿ ರೋಸಲ್ಲಿ ಎಂಥ ಒಂದು ಮೇಂಟೈನ್ ಮಾಡ್ತಕ್ಕಂಥ ಸಮಸ್ಯೆಗಳು ಅನಿವಾರ್ಯ ಅಂತಕ್ಕಂಥ ಸಮಸ್ಯೆಗಳೇನು ಬಂದಿಲ್ಲ? ಏನು ಬಂದಿಲ್ಲ, ಒಂದು ಈ ಕೊರೋನಾ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಆವಾಗ ಸ್ವಲ್ಪ ಲೇಬರ್ ಸಮಸ್ಯೆ ಆಗಿತ್ತು ಅಥವಾ ನಮಗೂ ಸ್ವಲ್ಪ ಆರಾಮಿದ್ದಿಲ್ಲ, ಆವಾಗ ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಯಿತು, ವಾಟರ್ ಮಿಸ್ಮ್ಯಾನೇಜ್ಮೆಂಟು ಮತ್ತು ಇದೂ ಫರ್ಟಿಗೇಷನ್ ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಯಿತು. ಬಟ್ ಅಂಥ ಸಮಸ್ಯೆ ಹೇಳ್ಕೊಳ್ಳೋಂಥ ಸಮಸ್ಯೆ ಏನೂ ಆಗಿಲ್ಲ. ಒಳ್ಳೆಯದು ಮಲ್ಲಿಕಾರ್ಜುನ ಗೌಡರು, ಇದುವರೆಗೆ ನಿಮ್ಮ ಒಂದು ಸಾವಯವ ರೀತಿಯೊಳಗೆ ಬೆಳೀತಕ್ಕಂಥ ಗುಲಾಬಿ ಬೇಸಾಯದ ಅನುಭವವನ್ನು ಹಂಚಿಕೊಂಡ್ರೆ ಒಳ್ಳೆ ರೀತಿಯಿಂದ ಮಾಡಿದರೆ ಸಾವಯವದಲ್ಲಿನೂ ಉತ್ತಮ ಒಂದು ಸಾಧನೆ ಅಥವಾ ಹೂವಿನ ಬೇಸಾಯವನ್ನು ಮಾಡ್ಬೋದು ಅನ್ನೋದಕ್ಕೆ ನೀವೊಬ್ಬರು ಉದಾಹರಣೆ ಅಂತ ಹೇಳ್ಬೋದು. ನಿಮ್ಮ ವಿಚಾರ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮದ ಮಲ್ಲಿಕಾರ್ಜುನ ಗೌಡ ಅವರ ಗುಲಾಬಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರೇ, ಇದೀಗ ಕೇಳಿ ಟೊಮೆಟೊ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸವಿತಾ ಎಎಸ್ ಅವರಿಂದ ಮಾಹಿತಿಯನ್ನು. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರೋ ಹಂಗೆ ಈ ನೀರಾವರಿ ಇರುವಂಥ ಭಾಗದಲ್ಲಿ ನಾವು ಟೊಮ್ಯಾಟೊ ಬೆಳೆಯನ್ನು ಬೆಳೀತಾ ಇರ್ತೀವಿ. ಈ ಟೊಮ್ಯಾಟೊ ಬೆಳೆಯುವ ರೈತರಿಗೆ ನನ್ನ ಮನವಿ ಏನೆಂದರೆ, ಕೆಲವೊಂದು ರೋಗಗಳು ಈ ಟೊಮ್ಯಾಟೊ ಬೆಳೆಗೆ ಕಂಡುಬರುತ್ತವೆ. ಅವುಗಳ ನಿರ್ವಹಣೆಯನ್ನು ಮಾಡಿದಾಗ ನೀವು ಅದರಿಂದ ಬರುವಂತಹ ಇಳುವರಿಯನ್ನು ಹೆಚ್ಚು ಮಾಡಬಹುದು. ಹಾಗೂ ನೀವು ಟೊಮ್ಯಾಟೊ ಬೆಳೆಯನ್ನು ಸಸಿ ಮಡಿ ನೀವೇ ತಯಾರಿಸ್ಕೋತಾ ಇದ್ದೀರಾ ಅಂತಂದರೆ, ನೀವೇ ಮಾಡ್ಕೋತಾ ಇದ್ದೀರಾ ಅಂದರೆ, ಈ ಸಸಿ ಮಡಿಗಳಲ್ಲಿ ನಮಗೆ ಸಸಿ ಕೊಳೆ ರೋಗ ಅಂತೇಳಿ ಬರುತ್ತೆ. ಈ ಸಸಿ ಕೊಳೆ ರೋಗ ಎಲ್ಲಿ ಕಂಡು ಬರುತ್ತೆಪ್ಪ ಅಂದರೆ, ನಾವು ಹೆಚ್ಚು ಒತ್ತಾಗಿ ನಾವು ಬಿತ್ತನೆಯನ್ನು ಮಾಡಿದಾಗ, ಸಸಿ ಮಡಿಗಳಲ್ಲಿ ಹೆಚ್ಚು ಒತ್ತಾಗಿ ಬಿತ್ತನೆ ಮಾಡಿದಾಗ ಸಸಿ ಕೊಳೆ ರೋಗ ಕಂಡು ಬರುತ್ತೆ. ಈ ರೀತಿ ಕಂಡು ಬರ ಲಕ್ಷಣ ಏನಪ್ಪ ಅಂತಂದ್ರೆ, ಭೂಮಿಯ ಮೇಲ್ಭಾಗದಲ್ಲಿ ಅಂದ್ರೆ ಮಣ್ಣಿನ ಮೇಲ್ಭಾಗದ ಕಾಂಡದ ಮೇಲೆ ಕಾಂಡವು ಒಂದು ದಾರದ ರೀತಿಯಲ್ಲಿ ಕಂಡು ಬರುತ್ತೆ. ಈ ದಾರದ ರೀತಿಯಲ್ಲಿ ಕಂಡು ಬಂದಂತಹ ಲಕ್ಷಣ ಇರುವಂತಹ ಗಿಡಗಳು ಆ ಭಾಗಕ್ಕೆ ಕತ್ತರಿಸಿ ಬೀಳುತ್ತವೆ. ಇದರಿಂದ ನಮಗೆ ಅಲ್ಲಲ್ಲಲ್ಲಿ ಗಿಡ ಸತ್ತಂಗ ಆಗಿರುತ್ತೆ. ಈ ರೀತಿಯ ಲಕ್ಷಣ ಕಂಡು ಬಂದಾಗ ನೀವು ಆದಷ್ಟು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಸಸಿ ಮಡಿಗಳ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ನೀವು ಟ್ರೈಕೋಡರ್ಮಾ ಬಿತ್ತುವಕ್ಕೆ ಮುಂಚೆ ಟ್ರೈಕೋಡರ್ಮಾ ಶಿಲೀಂಧ್ರ ನಾಶಕವನ್ನು, ಟ್ರೈಕೋಡರ್ಮಾ ಎಂಬ ಜೈವಿಕ ಶಿಲೀಂಧ್ರ ನಾಶಕವನ್ನು ನೀವು ಭೂಮಿಗೆ ಸೇರಿಸೋದ್ರಿಂದ ಈ ರೋಗ ಬರೋದನ್ನ ಕಡಿಮೆ ಮಾಡಬಹುದು. ಇದ್ರ ಜೊತೆಗೆ ನಾವು ರಿಡೋಮಿಲ್ ಅಂತ ಹೇಳಿ ಬರುತ್ತೆ, ಅದನ್ನ 2 ಗ್ರಾಂ 1 ಲೀಟರ್ನಲ್ಲಿ ಆ ನೀರಿನಲ್ಲಿ ಹಾಕಿ ಭೂಮಿಗೆ ಸೇರಿಸಿದಾಗ ರೋಗ ಬರುವ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಈ ರೋಗವು ಹೆಚ್ಚು ಆದ್ರತೆ ತೇವಾಂಶ ಜಾಸ್ತಿ ಇದ್ದಾಗ ಕಂಡು ಬರೋದ್ರಿಂದ ನೀವು ಆದಷ್ಟು ಗಾಳಿ ಬೆಳಕು ಇರುವಂತಹ ಪ್ರದೇಶದಲ್ಲಿ ನೀವು ಸಸಿ ಮಡಿಯನ್ನು ತಯಾರಿಸ್ಕೋಬೇಕಾಗತ್ತೆ. ಮತ್ತು ಈ ಸಸಿ ಮಡಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕಾಗತ್ತೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದ ರೋಗ ತೋಟದಲ್ಲಿ ಬರುವಂಥದ್ದು, ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ಬರುವಂಥ ರೋಗ ಯಾವುದಪ್ಪ ಅಂದರೆ ಅಂಗಮಾರಿ ರೋಗ ಅಂತ ಹೇಳ್ತೀವಿ. ಇದು ಆಲ್ಟರ್ನೇರಿಯಾ ಎಲೆಚುಕ್ಕೆ ರೋಗ ಅಂತ ಹೇಳಿ ಕಂಡುಬರುತ್ತೆ. ಈ ಆಲ್ಟರ್ನೇರಿಯಾ ಎಲೆಚುಕ್ಕೆ ರೋಗದ ಮುಖ್ಯವಾದ ಲಕ್ಷಣ ಏನಪ್ಪ ಅಂತಂದರೆ, ಎಲೆಗಳ ಮೇಲೆ ಹಳದಿ ಬಣ್ಣದ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ಅದರ ಸುತ್ತ ಹಳದಿ ಉಂಗುರಗಳು ಇರುತ್ತೆ. ಈ ರೀತಿಯ ಚುಕ್ಕೆಗಳು ನಮಗೆ ಎಲೆಗಳ ಮೇಲೆ, ಗೇಣಿನ ಮೇಲೆ, ಕಾಂಡದ ಮೇಲೆ ಮತ್ತು ಹಣ್ಣಿನ ಮೇಲೆ ಕೂಡ ಕಂಡುಬರುತ್ತೆ. ಈ ರೀತಿ ಕಂಡುಬಂದಾಗ ಚುಕ್ಕೆಗಳು ಒಂದು ನೀವು ನಿರ್ವಹಣೆನ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಹಣ್ಣುಗಳ ಇಳುವರಿ ಕುಂಠಿತ ಆಗುತ್ತೆ. ಈ ರೋಗದ ನಿರ್ವಹಣೆ ಮಾಡಬೇಕಂತಂದ್ರೆ ನಮಗೆ ಮ್ಯಾಕುನ್ಸಬ್ ಅಂತ ಹೇಳಿ ಶಿಲೀಂಧ್ರ ನಾಶಕ ಸಿಗುತ್ತೆ. ಅದನ್ನು 2 ಗ್ರಾಂ 1 ಲೀಟರ್ನಲ್ಲಿ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. ಸಪೋಸ್ ನಿಮಗೆ ಮ್ಯಾಂಕೋಜಬ್ ಸಿಕ್ಕಲಿಲ್ಲಪ್ಪ ಅಂತಂದ್ರೆ ಅಜಾಕ್ಸಿಸ್ಟ್ರಾಬಿನ್ ಅಂತ ಹೇಳಿ ಒಂದು ಶಿಲೀಂಧ್ರ ನಾಶಕ, ಅದನ್ನು ನೀವು 1 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಿದಾಗ ನಮಗೆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇದು ಬೀಜಗಳ ಮುಖಾಂತರ ಕೂಡ ಪ್ರಸಾರ ಆಗೋದ್ರಿಂದ ನಾವು ಬೀಜವನ್ನು ಟ್ರೈಕೋಡರ್ಮಾ 5 ಗ್ರಾಮನ್ನು 1 ಕೆಜಿ ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿದಾಗ ಈ ರೋಗವನ್ನು ನಾವು ನಿರ್ವಹಣೆಯನ್ನು ಮಾಡಬಹುದು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಎರಡನೇದಾಗಿ ನಿಮಗೆಲ್ಲ ಗೊತ್ತಿರುವಂತೆ ಫ್ಯೂಸೇರಿಯಂ ಸೊರಗು ರೋಗ ಅಂತ ಹೇಳಿ ಬರುತ್ತೆ. ಈ ಫ್ಯೂಸೇರಿಯಂ ಶಿಲೀಂಧ್ರದಿಂದ ಬರುವಂತಹ ರೋಗ ಬಂದಾಗ ಮುಖ್ಯವಾದ ಲಕ್ಷಣ ಏನಪ್ಪ ಅಂತಂದ್ರೆ, ನಮಗೆ ಗಿಡಗಳು ಬಾಡದಂಗೆ ಕಾಣುತ್ತೆ ಮತ್ತೆ ತುದಿ ಎಲೆಗಳು ಆದಷ್ಟು ಜೋತು ಬಿದ್ದಿರುತ್ತೆ. ತದನಂತರ ಈ ಎಲೆಗಳು ಒಣಗುತ್ತೆ. ಒಣಗಿದ ನಂತರ ಈ ಎಲೆಗಳು ಸೊರಗದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಣಗಿದ ಎಲೆಗಳು ಗಿಡಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಹೊಂದಿಕೊಂಡಿರುತ್ತೆ, ತದನಂತರ ಈಸಿಯಾಗಿ ಬಿದ್ದೋಗೋದಿಲ್ಲ. ಮತ್ತು ಇಂಥ ಗಿಡಗಳನ್ನು ನಾವು ತೆಗೆದು ನೋಡಿದಾಗ ಅದರ ಕಾಂಡಭಾಗದಲ್ಲಿ ಕಾಂಡಭಾಗವನ್ನು ಸೀಳಿ ನೋಡಿದಾಗ ನಮಗೆ ಕಂದು ಬಣ್ಣದ ಗೆರೆಗಳನ್ನು ಕಂಡು ಬರುತ್ತವೆ. ಸೊ ಈ ರೋಗದ ನಿರ್ವಹಣೆ ಮಾಡಬೇಕಂದ್ರೆ ಆದಷ್ಟು ನಾವು ಭೂಮಿಗೆ ಟ್ರೈಕೋಡರ್ಮಾ ಎಂಬ ಜೈವಿಕ ಶಿಲೀಂಧ್ರ ನಾಶಕವನ್ನು ಸೇರಿಸಿದಾಗ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇದು ಮಾಡಿಯೂ ಕೂಡ ನಿಮಗೆ ರೋಗ ಕಂಡು ಬಂತು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿ ಭೂಮಿಗೆ ಸೇರಿಸಿದಾಗ ಡ್ರೆಂಚ್ ಮಾಡಿದಾಗ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಈ ಬೆಳೆಯನ್ನ ನೀವೇನಾದ್ರೂ ಗ್ರೀನ್ ಹೌಸ್ ಹಸಿರು ಮನೆಗಳಲ್ಲಿ ತಗೋತಾ ಇದ್ರೆ ನಾವು ಸಾಯಿಲ್ ಸೋಲರೈಸೇಷನ್ ಅಂತ ಹೇಳಿ ಮಾಡ್ತೀವಿ. ಆ ರೀತಿ ಮಾಡಿದಾಗ ಈ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳ್ತೀನಿ. ಇದರ ಜೊತೆಗೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನಂಜಾಣುವಿನಿಂದ ಬರುವಂತಹ ಮುಟುರು ರೋಗ ಅಂತೇಳಿ ಟೊಮ್ಯಾಟೊದಲ್ಲಿ ಕಂಡು ಬರ್ತಾ ಇದೆ. ಈ ರೋಗ ಬಂದಾಗ ಲಕ್ಷಣಗಳು ಏನಪ್ಪಾ ಇರುತ್ತೆ ಅಂದ್ರೆ ಗಿಡಗಳು ಗಿಡ್ಡದಾಗಿರುತ್ತೆ. ನೀವು ಬೇರೆ ಗಿಡಗಳನ್ನು ನೋಡಿದಾಗ ಈ ತರ ಲಕ್ಷಣ ಇರುವಂತಹ ಗಿಡಗಳು ಗಿಡ್ಡದಾಗಿರುತ್ತೆ. ಜೊತೆಗೆ ನೀವು ಎಲೆಗಳ ಮೇಲೆ ಹಳದಿ ಚುಕ್ಕೆಗಳನ್ನ ಕಾಣಿಸ್ತೀರಾ, ಜೊತೆಗೆ ನರಗಳು ಗಟ್ಟಿಯಾಗಿರುತ್ತೆ, ದಪ್ಪವಾಗಿರುತ್ತೆ ಮತ್ತು ಒರಟಾಗಿರುತ್ತೆ ಮತ್ತು ಬೊಗಸೆ ರೀತಿಯಲ್ಲಿ ಮಡಚಿರುತ್ತೆ ಎಲೆಗಳು. ಇಂಥ ಗಿಡಗಳನ್ನು ನೀವು ನೋಡಿ ಬೇರ್ಪಡಿಸಿ ಕಿತ್ತು ಸುಟ್ಟಾಗ ಈ ರೋಗ ಪ್ರಸಾರ ಆಗುವುದನ್ನು ಕಡಿಮೆ ಮಾಡಬಹುದು. ಈ ರೋಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಿಳಿ ನೊಣದಿಂದ ಪಸರಿಸುತ್ತೆ. ಇಂಥ ಬಿಳಿ ನೊಣದಿಂದ ಪಸರಿಸುವಂಥ ರೋಗವನ್ನು ನಿರ್ವಹಣೆ ಮಾಡಬೇಕಂತಂದ್ರೆ ನಾವು ಆದಷ್ಟು ವೈಟ್ ಫ್ಲೈ ಅಂತ ಏನು ಹೇಳ್ತೀವಿ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದಕ್ಕೆ ನಿರ್ವಹಣೆ ಮಾಡಬೇಕಂದ್ರೆ ನಾವು ಡೈಮಿಥೋಯೇಟ್ ಅಂತೇಳಿ ಒಂದು ಕೀಟನಾಶಕ ಬರುತ್ತೆ, ಅದನ್ನು 1.7 ml 1.7 ml ಒಂದು ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ಇಮಿಡಾಕ್ಲೋಬಿಡ್ ಅಂತ ಹೇಳಿ ಬರುತ್ತೆ, ಅದನ್ನು 0.25 ml 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ನಿರ್ವಹಣೆ ಮಾಡಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈ ರೋಗ ಬರದಂಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಟೊಮ್ಯಾಟೋ ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸವಿತಾ ಎಎಸ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ರಾಯಚೂರು ತಾಲೂಕಿನಲ್ಲಿ 3 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಆರ್ದ್ರತೆಯ ಪ್ರಮಾಣ 82 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 57% ಇರುವುದೆಂದು ತಿಳಿಸಲಾಗಿದೆ. ಗಾಳಿಯ ವೇಗ 15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆಯ ಪ್ರಕಾರ ರೈತರಿಗೆ ಸಲಹೆಗಳು ಈ ರೀತಿಯಾಗಿವೆ. ರೈತರಿಗೆ ಸೂಚಿಸುವುದೇನೆಂದರೆ, ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶ ಇದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು. ಅಂದರೆ ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳು. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳಂದು ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ. ಈ ಮಳೆಯ ನೀರನ್ನು ಪೋಲಾಗದಂತೆ ಸಂರಕ್ಷಿಸಿಡಲು ಅಂತರ ಬೇಸಾಯ ಮತ್ತು ಕಸದ ಹೊದಿಕೆ ಮಾಡಬೇಕು. ಇನ್ನು ಭತ್ತ ಬೆಳೆಯಲ್ಲಿ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತದಲ್ಲಿದ್ದು, ಇಂತಹ ಬೆಳೆಗೆ ಮೇಲುಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಶ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರು ಕಟ್ಟಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಫಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಫೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3 ಗ್ರಾಂ 1 ಎಕರೆಗೆ ಎರಚಬೇಕು. ಇನ್ನು ಹೆಸರು ಬೆಳೆಗಾರರಿಗಾಗಿ ತಿಳಿಸುವುದೇನೆಂದರೆ, ಹೆಸರು ಬೆಳೆಯು ಮಾಗುವ ಹಂತದಲ್ಲಿದ್ದಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟ್ 24 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲವಾಗುತ್ತದೆ. ಮುಂಚಿತವಾಗಿ ಬಿತ್ತನೆಯಾದ ಹೆಸರು ಕೊಯ್ಲಿನ ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲು ಮಾಡಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬೈಡೈಸಿಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನಾಜೋಲ್

ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಬೆಳೆಗಳ ಉತ್ಪಾದನೆಯಲ್ಲಿ ನೀವು ಅಲ್ಲಿಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬಿಎಂ ಹರಿಂಜಯ, ಕಾರ್ಯಕ್ರಮದ ಪ್ರಾಯೋಜಕರು ನಿಯೋಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರ ಪ್ರಕಟಣೆ ಈ ರೀತಿಯಾಗಿದೆ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಉಗ್ರಾಣಗಳಲ್ಲಿ ರೈತರು ಉತ್ಪಾದಿಸಿ ಸಂಗ್ರಹಿಸಿಡುವ ಕೃಷಿ ಉತ್ಪನ್ನಗಳಿಗೆ ರೈತರು ಪಾವತಿಸುವ ಸಂಗ್ರಹಣಾ ಶುಲ್ಕದಲ್ಲಿ ಶೇಕಡಾ 25% ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಶೇಕಡಾ 50% ಸಹಾಯಧನವನ್ನು ಸರ್ಕಾರ ಒದಗಿಸುವ ಯೋಜನೆಯನ್ನು ಈಗ ಹೇಳುವ ಷರತ್ತುಗಳಿಗೆ ಜಾರಿಗೊಳಿಸಲು ಮಂಜೂರಾತಿ ನೀಡಿರುತ್ತಾರೆ. ರೈತರಿಗೆ ಸಂಗ್ರಹಣಾ ಶುಲ್ಕದ ಒದಗಿಸುವ ಸಹಾಯಧನದ ವಿವರ ಈ ರೀತಿಯಾಗಿದೆ. ಸಾಮಾನ್ಯ ರೈತರು ಸರ್ಕಾರದಿಂದ 25% ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ 20%, ಒಟ್ಟಾಗಿ 45% ಸಹಾಯಧನ ಒದಗಿಸುವ ಸಾಧ್ಯತೆ ಇದೆ. ಇನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ರೈತರು ಸರ್ಕಾರದಿಂದ 50% ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ 25%, ಒಟ್ಟಾಗಿ 75% ಸಂಗ್ರಹಣಾ ಶುಲ್ಕದಲ್ಲಿ ಒದಗಿಸುವ ಸಹಾಯಧನದ ವಿವರವಾಗಿದೆ. ಇನ್ನು ಷರತ್ತುಗಳು ಈ ರೀತಿಯಾಗಿವೆ. ಈ ಯೋಜನೆಯ ದಿನಾಂಕ 1/4/2021 ನಂತರದ ಅವಧಿಯಲ್ಲಿ ರೈತರು ಸಂಗ್ರಹಿಸುವ ಕೃಷಿ ಉತ್ಪನ್ನಗಳಿಗೆ ಮಾತ್ರ ಅನ್ವಯವಾಗುವುದು. ರೈತರು ಸಂಗ್ರಹಿಸಿದ ಕೃಷಿ ಉತ್ಪನ್ನಗಳಿಗೆ ಗರಿಷ್ಠ 9 ತಿಂಗಳ ಅವಧಿಗೆ ಅಥವಾ ರೈತರು ತಮ್ಮ ದಾಸ್ತಾನು ಬಿಡುಗಡೆ ಪಡೆಯುವ ಅವಧಿಯವರೆಗೆ ಇದರಲ್ಲಿ ಯಾವುದು ಮೊದಲು ಆ ಅವಧಿಗೆ ಸಂಗ್ರಹಣಾ ಶುಲ್ಕ ವಿನಾಯಿತಿ ಅನ್ವಯವಾಗುತ್ತದೆ. 9 ತಿಂಗಳು ಸಂಗ್ರಹಣೆ ಮುಗಿದ ದಾಸ್ತಾನಿಗೆ ಸರ್ಕಾರದ ಈ ಸೌಲಭ್ಯ ಅನ್ವಯವಾಗುವುದಿಲ್ಲ. ಈ ಯೋಜನೆಯಡಿ ಮೊದಲು ಸಂಗ್ರಹಣೆ ಮಾಡಿದ ರೈತರಿಗೆ ಆದ್ಯತೆ ಮೇರೆಗೆ ಸಂಗ್ರಹಣಾ ಶುಲ್ಕ ವಿನಾಯಿತಿ ನೀಡಲಾಗುವುದು. ರೈತರ ಪಹಣಿಯಲ್ಲಿ ಭೂ ವಿಸ್ತೀರ್ಣ, ನಮೂದಿಸಿರುವ ಬೆಳೆ ಮತ್ತು ಕೃಷಿ ಇಲಾಖೆ ಅಥವಾ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯದಿಂದ ಲಭ್ಯವಾಗುವ ಪ್ರತಿ ಎಕರೆಗೆ ನಿಗದಿಪಡಿಸುವ ಇಳುವರಿಯನ್ನು ಆಧರಿಸಿ ಸಂಗ್ರಹಿಸಿದ ಕೃಷಿ ಉತ್ಪನ್ನಗಳಿಗೆ ಗರಿಷ್ಠ 5 ಎಕರೆಗೆ ಮೀರದಂತೆ ಸಂಗ್ರಹಣಾ ಶುಲ್ಕ ಸಹಾಯಧನವನ್ನು ರೈತರಿಗೆ ನೀಡಲಾಗುವುದು. ಸರ್ಕಾರದ ಸೌಲಭ್ಯ ಪಡೆಯಲು ರೈತರು ಒದಗಿಸಬೇಕಾದಂತಹ ದಾಖಲಾತಿಗಳು ಈ ರೀತಿಯಾಗಿವೆ. ಫಲಾನುಭವಿ ರೈತರ ಆಧಾರ ಪ್ರತಿ ಒದಗಿಸಬೇಕು. ಫಲಾನುಭವಿ ರೈತರ ಬೆಳೆ ನಮೂದಾಗಿರುವ ಪಹಣಿ, ಇಲ್ಲವಾದರೆ ಬೆಳೆ ದೃಢೀಕರಣ ಪತ್ರ ಅಥವಾ ರೈತರ ಫ್ರೂಟ್ ID ಸಂಖ್ಯೆಯನ್ನು ದಾಖಲಿಸಬೇಕು. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ರೈತರ ಜಾತಿ ಪ್ರಮಾಣ ಪತ್ರವನ್ನು ಒದಗಿಸಬೇಕು. ಫಲಾನುಭವಿ ರೈತರ ಮೊಬೈಲ್ ಸಂಖ್ಯೆಯನ್ನು ಒದಗಿಸಬೇಕು ಎಂದು ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಇವರುಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಂಗಾವತಿ ತಾಲೂಕಿನ ಪಂಪಾಪತಿ ಪೂಜಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು.